ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಈ ತೋಟಗಾರಿಕಾ ಬೆಳೆಗಳು ಅಂದ್ರೆ ಯಾವ ಬೆಳೆಗಳನ್ನು ಬೆಳೀತಾರೆ, ಇಲ್ಲಿನ ಒಂದು ಸ್ಥಿತಿಗತಿ ಹೇಗಿದೆ, ಇಲ್ಲಿನ ಹವಾಗುಣ ಹೇಗಿದೆ ತೋಟಗಾರಿಕೆ ಬೆಳೆಗಳಿಗೆ, ಇಲ್ಲಿನ ಮಣ್ಣಿನ ಗುಣಲಕ್ಷಣಗಳು ಹೇಗಿದ್ದಾವೆ, ಒಟ್ಟಾರೆಯಾಗಿ ತೋಟಗಾರಿಕೆ ಬೆಳೆಗಳಿಗೆ ಯಾವ ರೀತಿ ಇಲ್ಲಿ ಒಂದು ಅವಕಾಶಗಳು ಇದ್ದಾವೆ ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿಯನ್ನು ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿ ಮಾಡಿಕೊಡಲಿಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ ಕಲಬುರಗಿ ಜಿಲ್ಲೆಯ ರದ್ದೆವಡಗಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ತೋಟಗಾರಿಕಾ ವಿಜ್ಞಾನಿಗಳಾದ ಡಾಕ್ಟರ್ ವಾಸುದೇವ್ ನಾಯಕ್ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ಸರ್, ಈಗ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಹೆಚ್ಚಾಗಿ ತೊಗರಿ ಬೆಳೆ ಅಂತದ್ದು ನಾವು ನೋಡಿದ್ದೇವೆ, ತೊಗರಿ ಆಮೇಲೆ ಹತ್ತಿ ಇಂಥ ಬೆಳೆಗಳೇ ಜಾಸ್ತಿ ಬೆಳೀತಾರೆ. ಈ ತೋಟಗಾರಿಕೆ ಬೆಳೆಗಳು ಇಲ್ಲಿ ಯಾವ ಬೆಳೆಗಳನ್ನು ಬೆಳೀತಾರೆ, ಯಾವ ರೀತಿ ಅವಕಾಶ ಇದೆ, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ ಸರ್. ಖಂಡಿತ ಸರ್. ಕಲಬುರಗಿ ಭಾಗದ ರೈತ ಬಂಧುವರಿಗೆ ನನ್ನ ಪರವಾಗಿ ಮತ್ತು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಪರವಾಗಿ ನಮಸ್ಕಾರಗಳು. ತಮಗೆಲ್ಲರೂ ಗೊತ್ತಿರೋ ಹಾಗೆ ಕಲಬುರಗಿ ಜಿಲ್ಲೆ ಅತ್ಯುತ್ತಮವಾದ ಒಂದು ಜಿಲ್ಲೆ, ಈಗ ತಾನೇ ತೋಟಗಾರಿಕೆ ಹೇಳಲಿ ತನ್ನದೇ ಆದ ಒಂದು ಛಾಪು ಮೂಡಿಸುತ್ತಿರುವಂತಹ ಜಿಲ್ಲೆ ಸರ್ ಇದು. ಈ ಜಿಲ್ಲೆಗಳಲ್ಲಿ ನಾವು ಎಲ್ಲಾ ರೀತಿಯ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯಬಹುದು. ಪ್ರಮುಖವಾಗಿ ನಾವು ಇಲ್ಲಿ ಹಣ್ಣಿನ ಬೆಳೆಗಳು ಮಾವು, ಬಾಳೆ, ಪಪ್ಪಾಯ ಮತ್ತೆ ಪೇರಲ ಮುಂತಾದ ಬೆಳೆಗಳನ್ನು ನಾನು ಪ್ರಮುಖವಾದ ಬೆಳೆಗಳನ್ನು ಹೇಳ್ತಾ ಇದ್ದೀನಿ. ಇವುಗಳನ್ನು ಬೆಳೆಯೋದ್ರ ಜೊತೆಗೆ ಎಲ್ಲಾ ರೀತಿಯ ತರಕಾರಿಗಳನ್ನು ನಾವು ಸಹ ಬೆಳಿಬಹುದು. ಹೂವನ್ನು ಸಹ ಗುಲ್ಬರ್ಗದಲ್ಲಿ ಸಾಕಷ್ಟು ಜನ ಬೆಳೀತಾ ಇದಾರೆ. ಅವರು ಸಾಕಷ್ಟು ರೀತಿಯ ಒಂದು ತಳಿಗಳನ್ನು ಸಂಶೋಧನೆ ಮಾಡಿರುವಂತ ತಳಿಗಳನ್ನು ತಂದು ಇಲ್ಲಿ ಒಳ್ಳೆಯ ಲಾಭವನ್ನು ಸಹ ಪಡ್ಕೊಂಡಿದ್ದಾರೆ. ಒಟ್ಟಾರೆ ಹೇಳಬೇಕಂದ್ರೆ ಕೃಷಿ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ನಮ್ಮ ಜಿಲ್ಲೆ ಇದೆಯಲ್ಲ ಸರ್, ಎಲ್ಲಾ ಜಿಲ್ಲೆಗಳಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಅತಿ ಹೆಚ್ಚಾಗಿ ಬೆಳೀತಾರೆ. ಅದರಲ್ಲಿ ಗುಲ್ಬರ್ಗದಲ್ಲಿ ಸಹ ಸಾಕಷ್ಟು ಬೆಳೀತಾ ಇದ್ರೆ ಅತಿ ಹೆಚ್ಚಾಗಿ ತರಕಾರಿಗಳನ್ನು ಇಲ್ಲಿ ಜಾಸ್ತಿ ಬೆಳೀತಾ ಇದಾರೆ ಸರ್. ಯಾಕಂದ್ರೆ ಇಲ್ಲಿ ಮಣ್ಣಿನ ಒಂದು ಫಲವತ್ತತೆ ನೋಡೋದಾದ್ರೆ ಸುಮಾರು ನಮ್ಮಲ್ಲಿ ಮೂರ್ನಾಲ್ಕು ಟೈಪ್ ಮಣ್ಣಿನ ಒಂದು ಬಗೆಗಳಿದಾವೆ ಸರ್. ಇಲ್ಲಿ ಕಪ್ಪು ಮಣ್ಣು ಭೂಮಿ ಇದೆ, ಆಮೇಲೆ ಎರೆ ಇದೆ, ಆಮೇಲೆ ಆಳವಾದ ಕಪ್ಪು ಗೂಡು ಮಣ್ಣು ಇದೆ, ಅಫ್ಜಲ್ಪುರ ಮತ್ತೆ ಆಳಂದ ಕಮಲಾಪುರ ಭಾಗದಲ್ಲಿ ಕೆಂಪು ಮಣ್ಣು ಭೂಮಿ ಇದೆ. ಹೀಗಾಗಿ ಒಟ್ಟಾರೆ ಹೇಳ್ಬೇಕಂದ್ರೆ 5-6 ಟೈಪ್ ಮಣ್ಣಿನ ಇರುವುದರಿಂದ ಇಲ್ಲಿ ಎಲ್ಲಾ ರೀತಿಯ ತೋಟಗಾರಿಕೆ ಬೆಳೆಗಳನ್ನು ಬೆಳೀಬಹುದು. ಪ್ರಮುಖವಾಗಿ ನಮ್ಮ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಅದರಲ್ಲಿ ಗುಲ್ಬರ್ಗ ಭಾಗದಲ್ಲಿ ಬೆಳೆಯೋದಾದ್ರೆ ಎಲ್ಲಾ ಬೆಳೆಗಳನ್ನು ಬೆಳಿಬಹುದು. ಯಾಕಂದ್ರೆ ಇಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಬೇರೆ ಬೇರೆ ರಾಜ್ಯಗಳು ಎಸ್ಪೆಷಲಿ ಮೆಟ್ರೋಪಾಲಿಟನ್ ಸಿಟಿ ಪುಣೆ ಇರ್ಬೋದು, ನಮ್ದು ಹೈದರಾಬಾದ್ ಇರ್ಬೋದು, ಮುಂಬೈ, ಇವೆಲ್ಲ ತುಂಬಾ ಹತ್ತಿರ ಇರೋದ್ರಿಂದ ನೀವು ಏನೇ ಬೆಳೆದ್ರು ಒಳ್ಳೆಯ ಒಂದು ಮಾರುಕಟ್ಟೆ ಸೃಷ್ಟಿ ಮಾಡಲಿಕ್ಕೆ ಅದ್ಭುತವಾದ ಒಂದು ಕೇಂದ್ರ ಸ್ಥಾನ. ಆಮೇಲೆ ಈ ನಮ್ಮ ರೈತರೇನು ಬೆಳೀತಾ ಇದಾರಲ್ಲ ಸರ್, ಇದ್ರಲ್ಲಿ 90% ಭಾಗ 90% ಏನ್ ತರಕಾರಿ ಬರ್ತಾ ಇದಾವ, ಹಣ್ಣುಗಳು ಬರ್ತಾ ಇದಾವ, ಅದರಲ್ಲಿ 100% ನಾವು ಬೆಳೀತಾ ಇದ್ರೆ ಅದರಲ್ಲಿ ಸುಮಾರು 60-70% ಬೇರೆ ಜಿಲ್ಲೆಗಳಿಗೆ ಹೋಗ್ತಾ ಇದೆ ಸರ್. ಅಷ್ಟು ನಾವು ಪ್ರಬಲವಾಗಿ ಬೆಳೀತಾ ಇದೀವಿ ಅಂತ ಹೇಳ್ಬೋದು ಸರ್. ಈಗ ನಮ್ ಜಿಲ್ಲೆ ತಗೊಂಡ್ರೆ ಈ ತೋಟಗಾರಿಕೆ ಬೆಳೆಗಳಿಗೆ ಯಾವ್ಯಾವ ಒಂದು ತಾಲೂಕಿನಲ್ಲಿ ಯಾವುದಕ್ಕೆ ಜಾಸ್ತಿ ಅವಕಾಶಗಳಿದಾವೆ? ಖಂಡಿತವಾಗಿ ಎಸ್ಪೆಷಲಿ ನಮ್ಮ ಗುಲ್ಬರ್ಗ ತಾಲೂಕಲ್ಲಿ ಅತಿ ಹೆಚ್ಚಾಗಿ ಅವಕಾಶಗಳಿದಾವೆ. ಇಲ್ಲಿ ಯಾಕಂದ್ರೆ ಇಲ್ಲಿ ಎಲ್ಲಾ ರೀತಿಯ ಮಣ್ಣಿದೆ ಮತ್ತೆ ನೀರಾವರಿ ಸೌಲಭ್ಯ ಇದೆ ಸರ್. ಗುಲ್ಬರ್ಗ ತಾಲೂಕ್ ಬಿಟ್ರೆ ನೆಕ್ಸ್ಟ್ ಆಳಂದ ತಾಲೂಕು, ಕಮಲಾಪುರ ತಾಲೂಕು, ಆಮೇಲೆ ಚಿತ್ತಾಪುರ ತಾಲೂಕು, ಅಫ್ಜಲ್ಪುರ ತಾಲೂಕಲ್ಲಿ ಅತಿ ಹೆಚ್ಚಾಗಿ ನಮಗೆ ತೋಟಗಾರಿಕೆ ಬೆಳೆಗಳನ್ನು ಬೆಳೀಲಿಕ್ಕೆ ಅವಕಾಶಗಳಿದಾವೆ. ಅದೇ ರೀತಿ ನಾವು ಈಗ ಶಹಾಬಾದ್ ಇರ್ಬೋದು, ಯಡ್ರಾಮ್ ಇರ್ಬೋದು, ಜೇವರ್ಗಿಯಲ್ಲಿ ಸಾಕಷ್ಟು ನೀರಿನ ಅವಕಾಶಗಳಿದಾವೆ. ಬಟ್ ಅಲ್ಲಿ ಭೂಮಿ ಇದೆಲ್ಲ ಸ್ವಲ್ಪ ಕಪ್ಪು ಆಳವಾದ ಭೂಮಿ ಇರುವುದರಿಂದ ಅಲ್ಲಿ ಸ್ವಲ್ಪ ಮಟ್ಟಿಗೆ ತೋಟಗಾರಿಕೆ ಬೆಳೆಗಳನ್ನು ಬೆಳಿಬಹುದು. ನಮ್ಮ ಭಾಗದಲ್ಲಿ ಜೇವರ್ಗಿ, ಯಡ್ರಾಮಿ, ಶಹಾಬಾದ್ ತಾಲೂಕಲ್ಲಿ ಅತಿ ಹೆಚ್ಚಾಗಿ ಮೆಣಸಿನಕಾಯಿಗಳನ್ನು ಬೆಳೀತಾ ಇದಾರೆ ಸರ್. ಅದ್ರ ಜೊತೆಗೆ ಪಪ್ಪಾಯ, ಬಾಳೆ ಈಗ ಬರ್ತಾ ಇದೆ ಸರ್. ಒಟ್ಟಾರೆ ಹೇಳ್ಬೇಕಂದ್ರೆ ಎಲ್ಲಾ ತಾಲೂಕುಗಳು ವಿಫಲ ಅವಕಾಶಗಳಿದಾವೆ. ಅದರಲ್ಲಿ ಸ್ಪೆಷಲ್ ಆಗಿ ಗುಲ್ಬರ್ಗ, ಕಮಲಾಪುರ, ಅಫ್ಜಲ್ಪುರ ಮತ್ತೆ ಆಳಂದ ತಾಲೂಕುಗಳಲ್ಲಿ ಅತಿ ಹೆಚ್ಚಾಗಿ ನಾವು ತೋಟಗಾರಿಕೆ ಬೆಳೆಗಳನ್ನು ಮಾಡಬಹುದು ಸರ್. ಈಗ ತೋಟಗಾರಿಕೆ ಬೆಳೆಗಳಲ್ಲಿ ನಾವು ಮುಖ್ಯವಾಗಿ ಮಾವು ಅಂತ ತಗೊಂಡ್ರೆ ಈಗ ಸೀಸನ್, ಈಗ ಎಲ್ಲ ಹೂ ಬಿಡೋ ಅಂತ ಇರುತ್ತೆ. ಮಾವು ಯಾವ ಭಾಗದಲ್ಲಿ ಹೆಚ್ಚಾಗಿ ಇಲ್ಲಿ ಬೆಳೀತಾರೆ, ಯಾವ ತಳಿಗಳನ್ನ ಇಲ್ಲಿ ಆಯ್ಕೆ ಮಾಡ್ಕೊಂತಾರೆ ಸರ್ ನಮ್ಮ ರೈತರು? ಸರ್, ನಮ್ಮಲ್ಲಿ 3 ವೆರೈಟಿಗಳು ಪ್ರಮುಖವಾಗಿ ಬೆಳೆಯುವಂತ, ಒಂದು ನೀಲಂ ಅಂತ ಹೇಳ್ತಾರೆ, ಕೇಸರು, ಬೆನ್ಶನ್, ಇನ್ನೊಂದು ಮಲ್ಲಿಕ ಅಂತ ಬರುತ್ತೆ ಸರ್. ಟೋಟಲಿ 4 ವೆರೈಟಿ ಬೆಳೀತಾರೆ. ಅದರಲ್ಲಿ ಕೇಸರು ಮತ್ತೆ ಮಲ್ಲಿಕ ಅತಿ ಹೆಚ್ಚಾಗಿ ಬೆಳೀತಾರೆ ಸರ್. ಯಾಕಂದ್ರೆ ನಮ್ಮ ಭಾಗಕ್ಕೆ ಈ ಒಂದು ವಾತಾವರಣಕ್ಕೆ ಅತಿ ಸೂಟ್ ಆಗುವಂತಹ ತಳಿ ಸರ್ ಅದು. ಅಲ್ಲದೆ ಬೇರೆ ಬೇರೆ ರೈತರು ನಮ್ಮ ಪಕ್ಕದ ರಾಜ್ಯ ತೆಲಂಗಾಣ ಇದೆ ಸರ್, ಅಲ್ಲಿಂದ ಹಲವು ಬಗೆಯ ಒಂದು ಬೇರೆ ಬೇರೆ ತಳಿಗಳನ್ನು ಸಹ ಬಂದವು. FRI ಅಂತ ಹೇಳ್ತಾವೆ, ಸಂಗರೆಡ್ಡಿ ಫ್ರೂಟ್ ರಿಸರ್ಚ್ ಸ್ಟೇಷನ್ ಅಂತ ಇದೆ ಸರ್. ಅಲ್ಲಿ ಸಾಕಷ್ಟು ಒಂದು ಸುಮಾರು 100ಕ್ಕಿಂತ ಹೆಚ್ಚು ತಳಿಗಳಿದಾವೆ ಸರ್. ಅವು ನಮ್ಮ ಗುಲ್ಬರ್ಗ ಭಾಗದ ವಾತಾವರಣ ಯಾವ ತರ ಇದೆಯೋ ಅದೇ ಟೈಪ್ ತೆಲಂಗಾಣ ಭಾಗದ ಒಂದು ವಾತಾವರಣ ಇರೋದ್ರಿಂದ ಅಲ್ಲಿ ಬೆಳೆಯುವಂತ ಎಲ್ಲಾ ತಳಿಗಳನ್ನು ನಮ್ಮ ಭಾಗದಲ್ಲಿ ಬೆಳೆಯಬಹುದು ಸರ್. ಅದರಲ್ಲಿ ಕೇಸರು, ಮಲ್ಲಿಕೆಗೆ ತುಂಬಾ ಡಿಮ್ಯಾಂಡ್ ಇದೆ ಸರ್. ಮತ್ತೆ ರುಚಿನೂ ಚೆನ್ನಾಗಿ ಬರುತ್ತೆ, ಯಾಕಂದ್ರೆ ಇಲ್ಲಿ ಮಣ್ಣಿನಲ್ಲಿ ಪೊಟಾಶ್ ಜಾಸ್ತಿ ಇದೆ ಸರ್, ಹೀಟ್ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ತೋಟಗಾರಿಕೆ ಬೆಳಿಬೇಕಂದ್ರೆ ಜಾಸ್ತಿ ಹೀಟ್ ಬೇಕು ಮತ್ತೆ ಮಣ್ಣಿನಲ್ಲಿ ಪೋಷಕಾಂಶಗಳು ಬೇಕು. ಇಲ್ಲಿ ಸಮೃದ್ಧವಾದ ಒಂದು ಮಣ್ಣು ಅಂತ ಹೇಳಿ ಹೇಳ್ಬೋದು ಸರ್, ತುಂಬಾ ಚೆನ್ನಾಗಿ ಬೆಳೀತದೆ. ಆಮೇಲೆ ನೀರಾವರಿ ಇದ್ದವರು ವರ್ಷ ಇಡೀನೂ ತರಕಾರಿ ಬೆಳೀತಾರೆ, ಎಸ್ಪೆಷಲಿ ನಮ್ಮ ಭಾಗದಲ್ಲಿ ಸರ್ಸಂಬಾ ಮತ್ತೆ ಮಾದನಿ ಪರ್ಗೆ ಆ ಭಾಗದಲ್ಲಿ ಅಂತೂ ಅತಿ ಹೆಚ್ಚಾಗಿ ಸರ್ 100-80% ತರಕಾರಿ ಅಲ್ಲಿಂದಾನೆ ಬರ್ತಾವ ಸರ್. ಹಂಗಾಗಿ ಒಳ್ಳೆಯ ಒಂದು ಮಾರುಕಟ್ಟೆ ಇದೆ ಸರ್, ಇಲ್ಲಿ ಎರಡು ಮಾರ್ಕೆಟ್, ಒಂದು ಕನಿ ಮಾರ್ಕೆಟ್ ಇದೆ, ಇನ್ನೊಂದು ಸುಲ್ತಾನ್ಪುರ ಮಾರ್ಕೆಟ್ ಇದೆ ಸರ್. ಹಾಗಾಗಿ ರೈತರಿಗೆ 24/7 ಇಲ್ಲಿ ತರಕಾರಿ ಬೆಳೆದಿರುವುದನ್ನು, ಹಣ್ಣನ್ನು ಬೆಳೆಯುವುದನ್ನು ಇಲ್ಲಿ ಮಾರಾಟ ಈಸಿಯಾಗಿ ಮಾಡಬಹುದು ಸರ್. ಮತ್ತೆ ಸಾಕಷ್ಟು ಪ್ರಮಾಣದ ವರ್ತಕರು ಸಹ ಬಂದು ಇಲ್ಲಿಂದ ಬೇರೆ ರಾಜ್ಯಗಳಿಗೆ ಕೊಂಡೊಯ್ದು ಅಲ್ಲಿ ಮಾರುಕಟ್ಟೆ ಮಾಡುವ ಒಂದು ಸ್ಥಿತಿ ಇರುವುದರಿಂದ ಏನೇ ಮಾಡಿದ್ರು ಸ್ಪೆಷಲ್ ಗುಲ್ಬರ್ಗಾ, ಯಾಕಂದ್ರೆ ಅವಾಗಲೇ ಹೇಳಿದೆ ಸರ್, ಗುಲ್ಬರ್ಗಾ ಬೆಳೆಯುತ್ತಿರುವಂತಹ ಒಂದು ನಗರ, ಇಲ್ಲಿ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇದೆ ಸರ್. ಪ್ರತಿಯೊಬ್ಬರಿಗೆ ಕ್ವಾಲಿಟಿ ಫುಡ್, ಕ್ವಾಲಿಟಿ ನಾವು ಹಣ್ಣು ತರಕಾರಿ ಕೊಡ್ಬೇಕಂದ್ರೆ ನೀವು ಎಷ್ಟು ಬೆಳೆದ್ರು ಕಡಿಮೆ ಸರ್. ಈಗ ಈ 90% ನೀವು ಬೇರೆ ಕಡೆ ರಫ್ತಾಗುತ್ತೆ ಅಂತ ಹೇಳಿದ್ರೆ 60-70% ಹೊರಗಡೆ ಹೋಗುತ್ತೆ ಸರ್. ಹೊರಗಡೆ ಹೋಗುತ್ತೆ. ಈಗ ತೋಟಗಾರಿಕೆ ಬೆಳೆಗಳಲ್ಲಿ ಈಗ ನಾವು ಪೇರ್ಲ ಇರಬಹುದು, ಆಮೇಲೆ ಈ ಪಪ್ಪಾಯ ಇರಬಹುದು, ಇವಕ್ಕೆಲ್ಲ ಇಲ್ಲಿನ ಮಣ್ಣು ಸೂಕ್ತ ಅಂತೀರಾ ಸರ್? ಯಾಕಂದ್ರೆ ಸಾಮಾನ್ಯವಾಗಿ ಬಹಳ ಕಡೆ ನೋಡಿದೀವಿ ಈ ಕೆಂಪನೆಲ್ಲ ಬಹಳ ಸೂಕ್ತ ಅಂತ ಹೇಳ್ತಾರೆ. ಇಲ್ಲಿ ಕಪ್ಪು ಮಣ್ಣು ಇರೋದ್ರಿಂದ ಒಳ್ಳೆ ಒಂದು ಫಲವತ್ತಾದ ಮಣ್ಣು, ಬಟ್ ಅದ್ ನೀರ್ ಹಿಡಿದುಕೊಳ್ಳೋದು ನಿಮ್ದು ಎರಿಭೂಮಿ ಸರ್. ಇಲ್ಲಿ ನಮ್ಮ ಎರಿಭೂಮಿ ಇರೋದ್ರಿಂದ ಕೆಲವು ಟೈಮ್ ಹೆಂಗಂದ್ರೆ ಡಿಪೆಂಡ್ ಅಪಾನ್ ಅದು ಏರಿಯಾ ಮೇಲೆ ಹೋಗುತ್ತೆ ಸರ್. ಎಸ್ಪೆಷಲ್ ನಮ್ದೇನು ಏನು ಚಿಂಚನಸೂರು ಬೆಲ್ಟ್, ನಮ್ದು ಆಳಂದ ತಾಲೂಕು ಏನಿದೆ ಅಲ್ಲಿ ಸರ್, ಮತ್ತೆ ಇದರಲ್ಲಿ ಪಪ್ಪಾಯ ಮತ್ತೆ ಬಾಳೆ ತುಂಬಾ ಚೆನ್ನಾಗಿ ಬೆಳೀತಾರೆ ಸರ್. ನಾವು ಬೆಳೆದಿರುವಂತಹ ಬಾಳೆಗೂ ಮತ್ತೆ ಈಗ ಫಾರ್ ಎಕ್ಸಾಂಪಲ್ ಬಳ್ಳಾರಿ ದಾವಣಗೆರೆ ಬೆಳೆದಿರುವಂತಹ ಬಾಳೆಗೂ ವೇರಿಯೇಷನ್ ಇದೆ ಸರ್. ಯಾಕಂದ್ರೆ ಕೀಪಿಂಗ್ ಕ್ವಾಲಿಟಿ, ಎಸ್ಪೆಷಲಿ ಏನು ಕಟಾವ್ ನಂತರ ನಾವೇ ಮನೇಲಿ ಇಡ್ತೀವಿ ಶೇಖರಣೆ ಸಾಮರ್ಥ್ಯ ಇದೆ ಅಲ್ಲಿ ಸರ್, ಅದು ನಮ್ಮಲ್ಲಿ ಜಾಸ್ತಿ ಇರುತ್ತೆ. ಯಾಕಂದ್ರೆ ಇಲ್ಲಿ ಪೊಟಾಶ್ ಜಾಸ್ತಿ ಇರೋದ್ರಿಂದ ಯಾವುದೇ ಹಣ್ಣು ತರಕಾರಿ ಜಲ್ದಿ ಕೇಡಲ್ಲ. ಅಲ್ಲದೆ ಇಲ್ಲಿ ಬೆಳೆದಿರುವಂತಹ ತರಕಾರಿ ಮತ್ತೆ ಹಣ್ಣುಗಳಿಗೆ ಅತಿ ಹೆಚ್ಚಾದ ಒಂದು ಸಕ್ಕರೆ ಪ್ರಮಾಣ ಜಾಸ್ತಿ ಇರುತ್ತೆ, ಬಿಸಿಲು ಜಾಸ್ತಿ ಇದೆ, ಸಿಹಿ ಜಾಸ್ತಿ ಇರುತ್ತೆ. ಆಮೇಲೆ ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ಇರೋದ್ರಿಂದ ಲಾಂಗ್ ಡಿಸ್ಟೆನ್ಸ್ ಅಂದ್ರೆ ದೂರದ ಮಾರುಕಟ್ಟೆಗೆ ನಾವು ಸರಬರಾಜು ಮಾಡಲಿಕ್ಕೆ ತುಂಬಾ ಅನುಕೂಲವಾದಂತಹ ಒಂದು ಸ್ಥಿತಿ ಅಂತ ಹೇಳ್ಬೋದು ಸರ್. ಗುಲ್ಬರ್ಗ ಒಂದು ಉದಾಹರಣೆ ತಗೊಂಡ್ರೆ ಏನಪ್ಪಾ ಅಂದ್ರೆ ಈ ಮಳೆಗಾಲದಲ್ಲಿ ಹೆಚ್ಚು ಮಳೆ ಬರ್ತದೆ, ಆಮೇಲೆ ಚಳಿಗಾಲದಲ್ಲಿ ಬಹಳ ಚಳಿ ಇರುತ್ತೆ, ಬೇಸಿಗೆಯಲ್ಲಿ ಅಷ್ಟೇ ಬಿಸಿಲು ಇರುತ್ತೆ. ಈ ವಾತಾವರಣ ನಮ್ಮ ಹಣ್ಣು ಅಥವಾ ತರಕಾರಿಗಳಿಗೆ ಸೂಕ್ತ ಹೇಗೆ ಅದರ ಬಗ್ಗೆ ಹೇಳಿ? ಕರೆಕ್ಟ್ ಸರ್, ಇದು ಒಂದು ಕಷ್ಟಕರವಾದಂತ ಪ್ರಶ್ನೆ ಅಂತ ಹೇಳ್ಬೋದು. ಯಾಕಂದ್ರೆ ಯೂಸ್ವಲಿ ಸರ್ ತೋಟಗಾರಿಕೆ ಮಾಡೋರು ರೈತರು ಹೆಂಗಿರ್ತಾರೆ ಮತ್ತೆ ನಾವು ಸಲಹೆ ಕೊಡೋರು ಹೆಂಗಿರ್ತೀವಿ ಅಂದ್ರೆ ಭೂಮಿ ನೋಡ್ಬಿಟ್ಟು ನಾವು ಡಿಸೈಡ್ ಮಾಡ್ಬೇಕಾಗ ವೆದರ್ ನಾವು ಏನು ಈ ಬೆಳೆ ಬೆಳಿಬೇಕಾ ಇಲ್ಲ, ತಗ್ಗು ಪ್ರದೇಶ ಇದೆಯೋ ಅಥವಾ ಮಣ್ಣಿನ ಒಂದು ಏನು ಆಳ ಎಷ್ಟಿದೆಯೋ. ಅಟ್ಲೀಸ್ಟ್ ನಮ್ ತೋಟಗಾರಿಕೆ ಬೆಳೆಗೆ ಮಿನಿಮಮ್ 2.5-3 ಅಡಿ ಮಣ್ಣು ಬೇಕಂತ ಹೇಳ್ತೀವಿ. ಈಗ ಜೇವರ್ಕಡೆ ಹೋದ್ರೆ ಅತಿಯಾದ ಆಳದ ಕಪ್ಪುಗೂಡು ಮಣ್ಣು ಇರೋದ್ರಿಂದ ಅದು ಅಷ್ಟು ಸೂಕ್ತತೆ ಇಲ್ಲ ಸರ್. ಸೊ ಹಂಗಾಗಿ ಮೀಡಿಯಂ ಡೀಪ್ ಇರುವಂತಹ ಸಾಯಿಲ್ ಮತ್ತೆ ಮಾಯಿಶ್ಚರ್ ಹೋಲ್ಡಿಂಗ್ ಕೆಪಾಸಿಟಿ ಕಡಿಮೆ ಇರುವಂತಹ ಒಂದು ಪ್ರದೇಶವನ್ನು ನಾವು ಚೂಸ್ ಮಾಡಬೇಕು. ಎಲ್ಲ ಹೊಲದಲ್ಲಿ ಎಲ್ಲ ಪ್ರದೇಶದಲ್ಲಿ ನಾವು ತೋಟಗಾರಿಕೆ ಬೆಳೆಯಲಿಕ್ಕೆ ಕಷ್ಟ ಸಾಧ್ಯ ಸರ್. ಹಂಗಾಗಿ ನಾವು ಮಣ್ಣಿನ ಗುಣಧರ್ಮದ ಮೇಲೆ ನಾವು ತೋಟಗಾರಿಕೆ ಬೆಳೆಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಚಳಿ ಇರಲಿ ಮಳೆ ಬರಲಿ ಬಿಸಿಲಿರಲಿ ಇವೆಲ್ಲ ಒಳ್ಳೇದೇ ಸರ್. ಯಾಕಂದ್ರೆ ನಾವು ಚೂಸ್ ಮಾಡಿರುವಂತಹ ತಳಿಗಳು ಇರಬಹುದು ಅಥವಾ ಚೂಸ್ ಮಾಡಿರೋ ಬೆಳೆಗಳ ಮೇಲೆ ಅವಲಂಬಿತವಾಗಿರ್ತಾವ ಸರ್. ತಳಿಗಳು ಸಾಕಷ್ಟು ರೀತಿಯ ಹೈಬ್ರಿಡ್ಗಳು ಬಂದವ ಸರ್, ಇವಾಗ ಮಳೆಗಾಲದಲ್ಲಿ ಬರುವಂತದ್ದು, ಬೇಸಿಗೆದಲ್ಲಿ ಬರುವಂತದ್ದು, ಮತ್ತೆ ಚಳಿಗಾಲದಲ್ಲಿ ಬರುವಂತದ್ದು ಇದೆ ಅಲ್ಲ ಸರ್. ಹಂಗಾಗಿ ನಾವು ಅದನ್ನ ಸುಟೇಬಿಲಿಟಿ ನೋಡಿಕೊಂಡು ವಿಜ್ಞಾನಿಗಳು ಮತ್ತೆ ಅಧಿಕಾರಿಗಳ ಒಂದು ಸಂಪರ್ಕ ಹೊಂದಿ ನಾವು ತಳಿಗಳ ಆಯ್ಕೆ ಮಾಡಿ ಮತ್ತೆ ಭೂಮಿಯನ್ನು ನೋಡೋಕ್ಕಿಂತ ಮುಂಚೆ ಅದನ್ನು ಮಣ್ಣನ್ನು ಪರೀಕ್ಷೆ ಮಾಡಬೇಕು ಸರ್. ಮಣ್ಣಿನ ಪರೀಕ್ಷೆ ಅದನ್ನು ಎರಿ ಭೂಮಿ ಇದೆಯೋ ಏನೋ ಎಂತದಿದೆ, ಅದರಲ್ಲಿ ಪೋಷಕಾಂಶಗಳು ಇದಾವ ಇಲ್ಲ, ನೀರು ಮತ್ತೆ ಮಣ್ಣಿನ ಸಾಮರ್ಥ್ಯ ಎಷ್ಟಿದೆ ಸರ್, ಅದು ಅದನ್ನು ನಾವು ನೋಡಬೇಕಾಗುತ್ತೆ ಸರ್. ನೋಡ್ಬಿಟ್ಟು ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಸುಮ್ ಸುಮ್ನೆ ನಾವು ಸಿಕ್ಕ ಹೊಲದಲ್ಲಿ ಹಾಕಕ್ ಬರಲ್ಲ ಸರ್. ಹಂಗಾಗಿ ತೋಟಗಾರಿಕೆ ಬೆಳೆಗೆ ಅಂದ್ರೆ ಒಂಥರ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅಂದ್ರೆ ಮೊದಲನೇ ಜಾಸ್ತಿ ಖರ್ಚನ್ನು ಮಾಡಬೇಕಾಗುತ್ತೆ, ಆಮೇಲೆ ಬರ್ತಾ ಬರ್ತಾ ಅದು ಕಡಿಮೆ ಆಗುತ್ತೆ ಸರ್. ಬಟ್ ನಾವು ಬೆಳೆಗಳನ್ನು ಆಯ್ಕೆ ಮಾಡೋದು ಬಹಳ ಮುಖ್ಯ, ಅದು ಮಣ್ಣಿನ ಗುಣಧರ್ಮ ಮೇಲೆನೆ ಅದು ಅವಲಂಬಿತವಾಗಿರುತ್ತೆ ಸರ್. ಸರ್, ಇಲ್ಲಿನ ನೀರು ಎಷ್ಟು ಸೂಕ್ತ ಇದಾವ ಅಂದ್ರೆ ಚೆನ್ನಾಗಿದಾವ ನಮ್ಮ ತೋಟಗಾರಿಕೆ ಬೆಳೆಗಳಿಗೆ? ಪರವಾಗಿಲ್ಲ ಸರ್, ಏನ್ ತೊಂದ್ರೆ ಇಲ್ಲ. ಈ ನದಿ ನೀರ್ ಬಿಟ್ಟು ಉಳಿಕಿದ ಬೋರ್ವೆಲ್ ಎಲ್ಲ ಓಕೆ ಸರ್. ಯಾಕಂದ್ರೆ ನದಿ ನೀರಲ್ಲಿ ಕಲುಷಿತ ನೀರು ಆಗ್ತಾ ಇರೋದ್ರಿಂದ ಬೇರೆ ಬೇರೆ ರಾಜ್ಯಗಳಿಂದ ನೀರ್ ಬರ್ತದೆ. ಭೀಮಾ ಇರ್ಬೋದು, ನಮ್ಮ ಅಮರ್ಜಿ ಇರ್ಬೋದು, ಮತ್ತೆ ಕೃಷ್ಣ ಇರ್ಬೋದು, ಆಮೇಲೆ ಏನ್ ನಮ್ ಕುರಿಕೋಟ ಬ್ರಿಡ್ಜ್ ಅಲ್ಲಿ ಏನ್ ಬರುವಂತ ನೀರಿದೆ ಅಲ್ಲ ಸರ್, ಅದು ಆಲ್ರೆಡಿ ಕಲುಷಿತ ಆಗಿದೆ ಸರ್. ಅದು ಅದ್ರಲ್ಲಿ pH ಮತ್ತೆ ಇಸಿ ಅಂತ ಹೇಳ್ತಾರೆ. ನೀರಿನ ಗುಣಧರ್ಮ ನೋಡೋದಾದ್ರೆ ಮತ್ತೆ ಮಣ್ಣಿನ ಗುಣಮಟ್ಟ ನೋಡೋದಾದ್ರೆ ಇಸಿ ಇದೆ ಅಲ್ಲ, ಯಾವತ್ತು ನಾವು 2ಕ್ಕಿಂತ ಹೆಚ್ಚು ಇರಬಾರ್ದು ಸರ್. ಇಸಿ ಮೋರ್ ದನ್ 2 ಇದ್ರೆ ಡೆಸಿಸೆಮೋಲ್ ಪರ್ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳ್ತಾರೆ ಸರ್. ಅದು ಮೋರ್ ದನ್ 2 ಇದ್ರೆ ತೋಟಗಾರಿಕೆ ಬೆಳೆಗಳಿಗೆ ಅಷ್ಟು ಯೋಗ್ಯ ಅಲ್ಲ ಸರ್ ಅದು. ಯಾಕಂದ್ರೆ ಹಾರ್ಡ್ ವಾಟರ್ ಆಗ್ಬಿಟ್ರೆ ಮಣ್ಣಿನ ಗುಣಧರ್ಮ ಓವರ್ ದ ಪೀರಿಯಡ್ ಆಫ್ ಟೈಮ್ ನಾವು ಜಾಸ್ತಿ ನೀರು ಬಿಟ್ಕೊಂತ ಹೋದ್ರೆ ಮಣ್ಣು ಸೌಳು ಜೋಳ ಆಗುತ್ತೆ ಸರ್. ಅದನ್ನ ನಾವು ಮೀಡಿಯಂ ರೇಂಜ್ ಅಲ್ಲಿ ನಾವು ನೀರನ್ನು ಉಣಿಸಬೇಕಾಗುತ್ತೆ. ಫಿಲ್ಟರ್ ವಾಟರ್ ಅಂತ ಹಾಕಕ್ ಬರಲ್ಲ, ಅಟ್ಲೀಸ್ಟ್ ಅದನ್ನ ನಾವು ಸೀವೇಜ್ ಬ್ಯಾರೇಜ್ ಅಂತ ಮಾಡಿಕೊಂಡು ಅದು ವಾಟರ್ ಬಂದಿದ್ದನ್ನು ಫಿಲ್ಟರ್ ಮಾಡಿ, ಫಿಲ್ಟರ್ ಮಾಡಿದ ನೀರನ್ನ ನಾವು ಹೊಲಗಳಿಗೆ ಬಿಡುವಂತದ್ದು. ಎಷ್ಟೋ ಜನ ರೈತರು ನಮ್ದೇನು ಡ್ರೈನೇಜ್ ವಾಟರ್ ಬರುತ್ತಲ್ಲ ಸರ್, ಡ್ರೈನೇಜ್ ವಾಟರ್ ಬಂದಿದ್ದು ಅದನ್ನ ಸ್ಟಾಕ್ ಒಂದ್ ಕಡೆ ಕಟ್ಟಿ ಅದನ್ನ ಫಿಲ್ಟರ್ ಮಾಡಿ ಆ ನೀರನ್ನು ತರಕಾರಿ ಬೆಳೆಯಲಿಕ್ಕೆ ಸಹ ಯೂಸ್ ಮಾಡ್ತಾ ಇದಾರೆ ಸರ್. ಬಟ್ ಮಣ್ಣು ಪರೀಕ್ಷೆ ಮತ್ತೆ ನೀರಿನ ಪರೀಕ್ಷೆ ಕಡ್ಡಾಯವಾಗಿ ಮಾಡಿ ನಂತರನೇ ನಾವು ತೋಟಗಾರಿಕೆ ಬೆಳೆಗಳನ್ನು ಆಯ್ಕೆ ಮಾಡ್ಕೋಬೇಕು ಸರ್. ಅಂದ್ರೆ ಈ ಬೋರ್ವೆಲ್ ಕೊರೆಸಿ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತೀರ? ಖಂಡಿತವಾಗಿದೆ. ಅಂದ್ರೆ ಕೆಲವು ಭಾಗದಲ್ಲಿ ಈಗ ಜೇವರ್ಗಿ ಭಾಗದಲ್ಲಿ ಎಷ್ಟೇ ನೀವು ಬೋರ್ ಹೊಡೆದ್ರು ಅಲ್ಲಿ ನೀರ್ ಬರಲ್ಲ, ಯಾಕಂದ್ರೆ ಆಲ್ರೆಡಿ ಶಾಬತ್ ಕಲ್ ಪರ್ಸಿ ಬಂದವ್ ಸರ್. ಈ ಭಾಗದಲ್ಲಿ ಆಳಂದ, ಅಫಜಲ್ಪುರ, ಕಮಲಾಪುರ, ಚಿತ್ತಾಪುರ ಕಡೆ ಒಳ್ಳೆ ನೀರಿದೆ ಸರ್, ಬೋರ್ವೆಲ್ ಹಾಕಿ ನಾವು ಮಾಡಬಹುದು ಸರ್, ಏನ್ ತೊಂದರೆ ಇಲ್ಲ. ಸರ್, ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ತೋಟಗಾರಿಕೆ ಬೆಳೆಗಳನ್ನ ಬೆಳಿಬೇಕಂತ ರೈತರು ಬರ್ತಿರಬಹುದು ಮಾಹಿತಿ ಕೇಳ್ಕೊಂಡು, ಏನೆಲ್ಲ ಒಂದು ತಯಾರಿ ಮಾಡ್ಕೋಬೇಕು, ಯಾವ ರೀತಿ ಮಾಹಿತಿ ಅವರಿಗೆ ಬೇಕಾಗುತ್ತೆ ಅನ್ನೋದು? ಸರ್, ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಯಾರೇ ರೈತರು ಬಂದ್ರು ಅವರಿಗೆ ಮೊದಲು ಯಾವ ತಾಲೂಕು, ಯಾವ ಊರು, ಯಾವ ಹೋಬಳಿ ಅಂತ ಆಲ್ರೆಡಿ ನಾವು ಡಿಸೈಡ್ ಮಾಡಿರ್ತೀವಿ ಸರ್. ಅಂದ್ರೆ ಬಂದ ಕೂಡಲೇ ಗೊತ್ತಾಗುತ್ತೆ, ರಿಜಿಸ್ಟ್ರೇಷನ್ ಮಾಡಿರ್ತಾರೆ ಅವರು. ನಂತರ ಅವರ ವಾಟರ್ ಶೆಡ್ ನಮ್ದು ಪ್ರೊಜೆಕ್ಟ್ ಅಲ್ಲಿ ಎಲ್ಲರೇ ಅಂತ ಬಂದ್ರು ಸರ್, ಆ ಎಲ್ಲರೂ ಆಲ್ರೆಡಿ ನಾವು ಮ್ಯಾಪಿಂಗ್ ಮಾಡಿಬಿಟ್ಟಿವಿ, ಯಾವ ಯಾವ ತಾಲೂಕಲ್ಲಿ ಯಾವ್ಯಾವ ಹೋಬಳಿಯಲ್ಲಿ ಯಾವ್ಯಾವ ಪೋಷಕಾಂಶಗಳ ಕೊರತೆ ಇದೆ, ಯಾವ್ದು ಕಡಿಮೆ ಇದೆ, ಯಾವ್ದು ಜಾಸ್ತಿ ಇದೆ, ಎಲ್ಲಿ ಇಳಿಜಾರಿದೆ, ಎಲ್ಲಿ ಗುಡ್ಡಗಾಡು ಪ್ರದೇಶ, ಆಲ್ರೆಡಿ ಅದು ಮ್ಯಾಪಿಂಗ್ ಆಗಿದೆ ಸರ್. ಅದ್ರ ಆಧಾರದ ಮೇಲೆ ನೀವು ಸರ್, ಫಾರ್ ಎಕ್ಸಾಂಪಲ್ ಯಡ್ರಾಮಿ ತಾಲೂಕಿಂದ ಬಂದಿರಿ ಅಂತಕೊಳ್ಳಿ ಸರ್, ಯಡ್ರಾಮಿ ತಾಲೂಕಲ್ಲಿ ಏನ್ ಕಡಿಮೆ ಇದೆ, ಏನ್ ಜಾಸ್ತಿ ಇದೆ, ಅಲ್ಲಿ ಭೂಮಿಯ ಒಂದು ಗುಣಮಟ್ಟ ಹೆಂಗಿದೆ ಅಂತ ನಾವು ಆಲ್ರೆಡಿ ಡಿಸೈಡೆಡ್ ಸರ್. ಅದು ಆಲ್ರೆಡಿ ಮ್ಯಾಪಿಂಗ್ ಮಾಡಿವಿ. ಅದ್ರ ಪ್ರಯುಕ್ತ ನಾವು ರೈತ ಯಾವ ಬೆಳೆಯನ್ನು ಬೆಳೀತಾರೆ ಮತ್ತೆ ಆ ಬೆಳಿಲಿಕ್ಕೆ ಅವ್ರಿಗೆ ಏನು ಅವಶ್ಯಕತೆ ಇದೆ ಅಂತ ನಾವು ನೋಡ್ಕೊಂಡ್ಬಿಟ್ಟು, ಸಪೋಸ್ ಫಾರ್ ಎಕ್ಸಾಂಪಲ್ ಅವ್ರಿಗೆ ಮೆಣಸಿನಕಾಯಿ ಬೆಳಿತೀನಿ ಸರ್ ಅಂತ ಬಂದಾಗ, ಖಂಡಿತವಾಗಿ ಆ ಮಣ್ಣು ಪರೀಕ್ಷೆ ಮತ್ತು ನೀರಿನ ಪರೀಕ್ಷೆ ಮಾಡಿಸ್ರಿ ಅಂತ ಹೇಳ್ತೀನಿ ಸರ್. ಭೀಮಾ ನದಿ ನೀರಂತ ನಮಗೆ ಆಲ್ರೆಡಿ ನಮ್ಮ ಪಿಎಚ್ ಗೊತ್ತು, ಇಸಿ ಗೊತ್ತು, ಎಲ್ಲ ಗೊತ್ತು ಸರ್. ಬೋರ್ವೆಲ್ ಇದ್ರೆ ಅಥವಾ ಯಾವ್ದು ಕೊಳವೆ ಬಾವಿ ಇದ್ರೆ ಸರ್, ಮಣ್ಣಿನ ಪರೀಕ್ಷೆ ಮಾಡಿಸಂತ ಹೇಳ್ತೀನಿ ಸರ್. ಮತ್ತೆ ನೀರಿನ ಪರೀಕ್ಷೆ ಮಾಡ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಮಣ್ಣಿನ ಪರೀಕ್ಷೆ ಒಂದು ಲ್ಯಾಬ್ ಇದೆ ಸರ್, ಮತ್ತು ನೀರಿಂದು ಇದೆ ಸರ್. ನಿಮಗೆ ಕೊಟ್ಟು ಕೊಡಲೇ ಒಂದು ವಾರದಲ್ಲಿ ರಿಪೋರ್ಟ್ ಕೊಡ್ತೀವಿ ಸರ್. ಆ ರಿಪೋರ್ಟ್ ಮೇಲೆ ಅದರ ಮೇಲೆ ಕನ್ಸರ್ನ್ ಸೈಂಟಿಸ್ಟ್ ಅಂದ್ರೆ ಹಾರ್ಟಿಕಲ್ಚರ್ ತೋಟಗಾರಿಕೆ ವಿಜ್ಞಾನ ಇದ್ರೆ ತೋಟಗಾರಿಕೆ ಬೆಳೆಗಳ ಬಗ್ಗೆ ಹೇಳ್ತಾರೆ, ಕೃಷಿ ಬಗ್ಗೆ, ಕಬ್ಬು ಇರ್ಬೋದು, ಬೇರೆ ಬೇರೆ ಬೆಳೆಗಳನ್ನು, ತೊಗರಿ ಇರ್ಬೋದು, ಹತ್ತಿ ಇರ್ಬೋದು, ಬೇರೆ ಯಾವ್ದಾದ್ರು ಹೊಸ ಬೆಳೆಗಳನ್ನು ಬೆಳಿಬೇಕಂದ್ರೆ ನಮ್ಮ ವಿಜ್ಞಾನಿಗಳು ಅವರಿಗೆ ಸಂಪರ್ಕ ಮಾಡಿ ಅವ್ರಿಗೆ ಪ್ರಿಸ್ಕ್ರಿಪ್ಷನ್ ಬರೀತಾರೆ ಸರ್. ಯಾವ ತಳಿ ಹಾಕ್ಬೇಕು, ಎಳ್ಳು ಹಾಕ್ಬೇಕು, ಎಳ್ಳಲ್ಲಿ ಯಾವ ತಳಿ ಬೇಸಿಗೆದಲ್ಲಿ ಹಾಕ್ಬೇಕಾದ್ರೆ ಯಾವ ತಳಿ ಸಿಗ್ತಾ ಇದೆ, ವೆದರ್ ಅದು ಸಿಗ್ತದೆ ಇರ್ಬೇಕಂದ್ರೆ ನೀವು ತಳಿಗಳ ಸಿಗ್ತದೆ ಇಲ್ಲ, ಅದು ಅವೈಲೇಬಿಲಿಟಿ ನೋಡ್ಕೊಂಡು ಅವ್ರ ಇನ್ಫಾರ್ಮೇಶನ್ ಕೊಡ್ತೀವಿ ಸರ್. ಬಟ್ ಕೆಲವು ರೈತರು ನಿಮ್ಗೆ ಬೀಜ ಬೇಕು ಸರ್ ಅಂತ ಕೇಳ್ತಾರೆ, ಯಾಕಂದ್ರೆ ಅವ್ರಿಗೆ ಗೊತ್ತಿರಲ್ಲ ಕಾಂಟೆಕ್ಟ್. ಈಗ ಅಲಸಂದಿ ಕೇಳ್ತಾರೆ ಬೇಸಿಗೆದಲ್ಲಿ, ಆಮೇಲೆ ಔಡಲು ಕೇಳ್ತಾರೆ, ಬೇರೆ ಬೇರೆ ತಳಿಗಳನ್ನು ಕೇಳ್ತಿರ್ತಾರೆ. ಅಂತ ತಳಿಗಳನ್ನು ನಾವು ಬೇರೆ ಒಂದು ವಿಜ್ಞಾನ ಕೇಂದ್ರ ಇರ್ಬೋದು ಅಥವಾ ಬೇರೆ ವಿಶ್ವವಿದ್ಯಾಲಯದಲ್ಲಿ ಇರುವಂತಹ ತಳಿಗಳನ್ನು ನಾವು ಶಿಫಾರಸು ಮಾಡಿ ಅವ್ರ ಫೋನ್ ಮುಖಾಂತರ ಸಂಪರ್ಕ ಮಾಡಿ ತರಿಸುವಂತಹ ವ್ಯವಸ್ಥೆಯನ್ನು ಮಾಡ್ತೀವಿ. ಕೆಲವು ಟೈಮ್ ಅವ್ರಿಗೆ ನಂಬರು ಕೊಟ್ಬಿಡ್ತೀವಿ ಸರ್. ಈ ಟೈಪ್ ನಾವು ವ್ಯವಸ್ಥೆಯನ್ನು ಮಾಡ್ತೀವಿ ಸರ್. ಅವರಿಗೆ ಟ್ರೈನಿಂಗ್ ಸಹ ಕೊಡ್ತೀವಿ. ಸಪೋಸ್ ಈಗ ಬೇಸಿಗೆದಲ್ಲಿ ಎಳ್ಳು ಬೆಳಿಬೇಕು ಅಂತ ಕೊಡಿ ಸರ್. ಎಳ್ಳು ಬೆಳಿಬೇಕಂದ್ರೆ ಏನೇನು ಫಸ್ಟ್ ಮಾಡಬೇಕು, ಮಣ್ಣನ್ನು ಯಾತ್ರ ಸಡಿಲಗೊಳಿಸಬೇಕು, ಬೋದು ಸಾಲುವಲ್ಲಿ ನಾಟಿ ಮಾಡಿದ್ರೆ ಹೆಂಗಿರುತ್ತೆ, ಬೇರೆ ಬೇರೆ ವಿಧಾನದಲ್ಲಿ ನಾವು ಹೇಗೆ ಮಾಡಬಹುದು ಅಂತೇಳಿ ಅವ್ರಿಗೆ ನಮ್ಮ ವಿಜ್ಞಾನಿಗಳು ತರಬೇತಿನ ಕೊಡ್ತಾರೆ. ತರಬೇತಿನ ಕೊಡ್ತೀವಿ. ಒಟ್ಟಾರೆಗೆ ಇಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ತೋಟಗಾರಿಕಾ ಬೆಳೆಗಳನ್ನ ಬೆಳೆಯುವಂತ ರೈತರಿಗೆ ಸಾಕಷ್ಟು ಒಂದು ಅವಕಾಶಗಳಿದ್ದಾವೆ. ಮಾರುಕಟ್ಟೆ ವ್ಯವಸ್ಥೆ ಇರಬಹುದು ಅಥವಾ ನೀರಿನ ವ್ಯವಸ್ಥೆ, ಆಮೇಲೆ ತಾವೆಲ್ಲ ತಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಮಾರ್ಗದರ್ಶನನು ಸಿಗುತ್ತೆ. ಅಂತ ರೈತರು ಬಂದು ತಮ್ಮಲ್ಲಿ ಭೇಟಿಯಾದ್ರೆ ಅವರಿಗೆಲ್ಲ ಮಾಹಿತಿ ಕೊಡ್ತೀರಿ. ತಮ್ಮನ್ನ ಸಂಪರ್ಕ ಮಾಡಬೇಕಂದ್ರೆ ಅಥವಾ ತಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬರಬೇಕಂದ್ರೆ ಏನ್ ಮಾಡ್ಬೇಕು ಸರ್? ನಮ್ಮ ರೈತ ಬಾಂಧವರು, ರೈತ ಬಾಂಧವರು ಫಸ್ಟ್ ನಮಗೆ ಫೋನ್ ಮಾಡ್ಬೇಕು ಸರ್. ಅದ ತಮ್ಮ ನಂಬರ್ ಕೊಟ್ರೆ ಖಂಡಿತ ನಮ್ಮ ನಂಬರ್ ಕೊಡ್ತೀನಿ, ಮತ್ತೆ ನಮ್ಮ ವಿಜ್ಞಾನಿಗಳ ನಂಬರ್ ಸಹ ಕೊಡ್ತೀನಿ. ನನ್ನ ನಂಬರ್ ಸರ್ 9739584 64. ರೈತ ಬಾಂಧವರೇ, ಡಾಕ್ಟರ್ ವಾಸುದೇವ ನಾಯಕ್ ಅವರ ಮೊಬೈಲ್ ನಂಬರ್ ಹೀಗಿದೆ: 9739589464. ಈ ಒಂದು ಸಂಖ್ಯೆಗೆ ನೀವು ಕರೆ ಮಾಡಿ ಅವರು ನಿಮಗೆ ಯಾವಾಗ ಅಲ್ಲಿ ಲಭ್ಯ ಇರ್ತಾರೆ, ಅಥವಾ ಯಾಕಂದ್ರೆ ಆಫೀಸ್ನಾಗೆ ಇರೋದಿಲ್ಲ, ಬೇರೆ ಬೇರೆ ಹೊರಗ ಎಲ್ಲ ವಿಸಿಟ್ ಹೋಗ್ತಿರ್ತೀರಿ, ಮತ್ತೆ ರೈತರ ಹೊಲಗಳಿಗೆ ಹೋಗಬೇಕಾಗುತ್ತೆ. ಈ ಒಂದು ನಂಬರ್ಗೆ ನೀವು ಕರೆ ಮಾಡಿ ಬಂದು ನೀವು ಏನು ಮಾಹಿತಿ ಬೇಕಂತೇಳಿ ನೀವು ಖಂಡಿತ ಪಡಿಬಹುದು. ಅವ್ರ ಜೊತೆಗೆ ಬೇರೆ ವಿಜ್ಞಾನಿಗಳೂ ನಿಮಗೆ ಅಲ್ಲಿ ಲಭ್ಯ ಇರ್ತಾರೆ. ತುಂಬಾ ಧನ್ಯವಾದ ಸರ್. ಈ ಕಲಬುರಗಿ ಜಿಲ್ಲೆಯಲ್ಲಿ ತೋಟಗಾರಿಕಾ ಬೆಳೆಗಳಿಗೆ ಯಾವ ರೀತಿ ಅವಕಾಶ ಇದೆ, ಇಲ್ಲಿನ ಹವಾಮಾನ ಇರ್ಬೋದು, ಇಲ್ಲಿನ ಮಣ್ಣಿನ ಗುಣಧರ್ಮಗಳಿರ್ಬೋದು, ಮತ್ತೆ ಯಾವೆಲ್ಲ ತೋಟಗಾರಿಕಾ ಬೆಳೆಗಳಿಗೆ ಇಲ್ಲಿ ಅವಕಾಶ ಇದೆ ಮಾಡಲಿಕ್ಕೆ, ಮತ್ತೆ ಇಲ್ಲಿನ ಮಾರುಕಟ್ಟೆ ವ್ಯವಸ್ಥೆನೂ ಯಾವ ರೀತಿ ಅಂದ್ರೆ ನಮಗೆ ಪ್ರೋತ್ಸಾಹದಾಯಕವಾಗಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ತಿಳಿಸಿಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಈ ತನಕ ಕಲಬುರಗಿ ಜಿಲ್ಲೆಯಲ್ಲಿ ತೋಟಗಾರಿಕಾ ಬೆಳೆಗಳ ಸ್ಥಿತಿಗತಿ ಈ ವಿಷಯವಾಗಿ ಜೇವರ್ಗಿ ತಾಲೂಕಿನ ರದ್ದೆವಾಡಗಿಯ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರಾದ ಡಾ ವಾಸುದೇವ ನಾಯಕ್ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಇನ್ನು ಮುಂದೆ ನಿನ್ನೆ ಜಿಲ್ಲೆಯ ಕೃಷಿ ಇಲಾಖೆ ಹಾಗೂ ವಿಜ್ಞಾನಿಗಳ ತಂಡ ನಡೆಸಿದ ಸಮೀಕ್ಷೆಯ ವರದಿ ಕುರಿತು ಹಿರಿಯ ವಿಜ್ಞಾನಿಗಳಾದ ಡಾ ಮಲ್ಲಿಕಾರ್ಜುನ್ ಕೆಂಗನಾಳ್ ಅವರಿಂದ ಮಾಹಿತಿಯನ್ನ ಆಲಿಸೋಣ. ರೈತ ಬಾಂಧವರೇ ನಮಸ್ಕಾರ. ಈ ವಾರದ ತೊಗರಿ ಬೆಳೆಯ ಕ್ಷಿಪ್ರ ಸಂಚಾರಿ ಸಮೀಕ್ಷೆಯನ್ನು ಕೈಗೊಳ್ಳಲಾಗಿದ್ದು, ಕಲಬುರಗಿ ಜಿಲ್ಲೆಯಲ್ಲಿ ವಿವಿಧ ಬೆಳೆಗಳಲ್ಲಿ ಈ ಕೆಳಗಿನ ಹಂತಗಳನ್ನು ಕಂಡುಕೊಳ್ಳಲಾಗಿದೆ. ಪ್ರಮುಖವಾದ ಬೆಳೆ ತೊಗರಿಯಲ್ಲಿ ಈಗಾಗಲೇ ಬೆಳೆ ಸಾಕಷ್ಟು ಪ್ರದೇಶಗಳಲ್ಲಿ ಕಟಾವಿನ ಹಂತವನ್ನು ತಲುಪಿರುತ್ತದೆ. ಕಾಳು ಕೊಟ್ಟುತ್ತಿರುವ ಪ್ರದೇಶಗಳಲ್ಲಿ ಅಲ್ಲಲ್ಲಿ ಕಾಯಿಯಲ್ಲಿ ರಸ ಹೀರುವ ನೊಣದ ಬಾಧೆ ಕಂಡು ಬಂದಿದ್ದು, ಅದರ ನಿರ್ವಹಣೆಗೆ ಥಯಾಮೆಥಾಕ್ಸಿನ್ ಪ್ರತಿ ಲೀಟರ್ ನೀರಿಗೆ ಅರ್ಧ ಗ್ರಾಮದಂತೆ ಬೆರೆಸಿ ಸಿಂಪಡಣೆ ಮಾಡುವುದು ಸೂಕ್ತವಾಗಿದೆ. ಇನ್ನು ಹೂವಾಡುವ ಕೆಲವು ಪ್ರದೇಶಗಳಲ್ಲಿ ರೈತ ಬಾಂಧವರು ಗೊಡ್ಡ ರೋಗ ಹೆಚ್ಚಿನ ಪ್ರದೇಶದಲ್ಲಿ ಕಂಡು ಬರದಂತೆ ಮುನ್ನೆಚ್ಚರಿಕೆ ವಹಿಸಲು ಪ್ರೊಪಾಗೇಟ್ ಕೀಟನಾಶಕವನ್ನು 1 ಲೀಟರ್ ನೀರಿಗೆ 1 ಮಿಲಿಯಂತೆ ಅದರ ಜೊತೆಗೆ ಜಿಂಕ್ ಇಡಿಟಿಎಯನ್ನು ಬೆರೆಸಿ ಸಿಂಪಡಣೆ ಮಾಡುವುದು ಸೂಕ್ತವಾಗಿದೆ. ಜಿಲ್ಲೆಯ ಎರಡನೇ ಪ್ರಮುಖವಾದ ಹಿಂಗಾರು ಬೆಳೆಗಳಲ್ಲಿ ಕಡಲೆಯಲ್ಲಿ ಬೆಳೆ ಹೂವಾಡುತ್ತಿದ್ದು, ಮುಂಬರುವ ದಿನಗಳಲ್ಲಿ ಕಂಡುಬರುವ ಕಾಯಿಕೊರಕದ ನಿರ್ವಹಣೆಗೆ ಪ್ರೊಫೆನೋಫಾಸ್ ಪ್ರತಿ ಲೀಟರ್ ನೀರಿಗೆ 2.5 ಮಿಲಿಯಂತೆ ಬೆರೆಸಿ ಸಿಂಪಡಣೆ ಮಾಡುವುದು ಸೂಕ್ತವಾಗಿದೆ. ಅದರ ಜೊತೆಗೆ ರಸ ನೀರಾವರಿ ಕರಗುವ ಗೊಬ್ಬರವಾದ 19-19-19 ಪ್ರತಿ ಲೀಟರ್ ನೀರಿಗೆ 5 ಗ್ರಾಮದಂತೆ ಬೆರೆಸಿ ಸಿಂಪಡಣೆ ಮಾಡಬಹುದು. ಸಾಧ್ಯವಿದ್ದಲ್ಲಿ ರೈತ ಬಾಂಧವರು ಹೂವಾಡುತ್ತಿರುವ ಮತ್ತು ಕಾಯಿ ಕಟ್ಟುತ್ತಿರುವ ಕಡಲೆ ಬೆಳೆಗೆ ಚಿಕ್ಪಿಕ್ ಮ್ಯಾಜಿಕ್ ಅನ್ನು ಬಳಸುವುದು ಸಹ ಅತ್ಯಂತ ಸೂಕ್ತವಾಗಿದೆ. ಮುಂದುವರೆದು ಕುಸುಬಿ ಬೆಳೆಯಲ್ಲಿ ಅಲ್ಲಲ್ಲಿ ಹೇನಿನ ಬಾಧೆ ಕಂಡು ಬರುತ್ತಿದ್ದು, ಈ ಕೀಟದ ನಿರ್ವಹಣೆಗೆ ಮೊನೊಕ್ರೋಟೋಪಾಸ್ 1.5 ಮಿಲಿ ಪ್ರತಿ ಲೀಟರ್ ನೀರಿಗೆ ಅಥವಾ ಥಯಾಮೆಥಾಕ್ಸಿನ್ 1/2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡುವುದು ಸೂಕ್ತವಾಗಿದೆ. ಜೋಳ ಬಿತ್ತನೆಯಾಗಿದ್ದು, ಜೋಳದಲ್ಲಿ ಕೆಲ ಪ್ರದೇಶಗಳಲ್ಲಿ ಸೈನಿಕ ಹುಳದ ಬಾಧೆ ಕಂಡು ಬಂದಿದ್ದು, ಕೀಟದ ನಿರ್ವಹಣೆಗೆ ಅಮಾಮೆಕ್ಟಿನ್ ಬೆಂಜೋಯೇಟ್ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 1/2 ಗ್ರಾಂ ಬೆರೆಸಿ ಸಿಂಪರಣಾ ದ್ರಾವಣವನ್ನು ಸುಳಿಯಲ್ಲಿ ಸಿಂಪಡಣೆ ಮಾಡುವುದರಿಂದ ಕೀಟದ ನಿರ್ವಹಣೆಯನ್ನು ಮಾಡಬಹುದಾಗಿದೆ. ಮುಂದಿನ ದಿನಗಳಲ್ಲಿ ಬೆಳೆಯುವ ತರಕಾರಿ ಬೆಳೆಗಳಲ್ಲಿ ರೈತರು ಸೂಕ್ತವಾದ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಂಡು ತರಕಾರಿ ಬೆಳೆಯುವುದು ಸೂಕ್ತವಾಗಿದೆ. ಮಾವು ಬೆಳೆಯಲ್ಲಿ ಕೆಲ ಪ್ರದೇಶಗಳಲ್ಲಿ ಬೂದು ರೋಗದ ಬಾಧೆ ಕಂಡು ಬಂದಿದ್ದು, ರೋಗದ ನಿರ್ವಹಣೆಗೆ ಡೈಫೆನ್ಕೋನಜೋಲ್ ಶಿಲೀಂಧ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 1 ಮಿಲಿಯಂತೆ ಬೆರೆಸಿ ಸಿಂಪಡಣೆ ಮಾಡಬಹುದು. ಮತ್ತು ಬೇಸಿಗೆಯಲ್ಲಿ ಬೆಳೆಯುತ್ತಿರುವ ಗೋಧಿಯಲ್ಲಿ ಅಲ್ಲಲ್ಲಿ ಕೆಲ ಪ್ರದೇಶಗಳಲ್ಲಿ ಸಸಿ ಸಾಯುತ್ತಿರುವುದು ಕಂಡು ಬಂದಿದ್ದು, ಈ ರೋಗದ ನಿರ್ವಹಣೆಗೆ ಟ್ರೈಕೋಡರ್ಮಾ 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡದ ಬುಡಗಳಿಗೆ ಹಾಕುವುದು ಸೂಕ್ತವಾಗಿದೆ. ಧನ್ಯವಾದಗಳು. ಈ ತನಕ ನಿನ್ನೆ ಜಿಲ್ಲೆಯ ಕೃಷಿ ಇಲಾಖೆ ಹಾಗೂ ವಿಜ್ಞಾನಿಗಳ ತಂಡ ನಡೆಸಿದ ಸಮೀಕ್ಷೆಯ ವರದಿ ಕುರಿತು ಹಿರಿಯ ವಿಜ್ಞಾನಿಗಳಾದ ಡಾ ಮಲ್ಲಿಕಾರ್ಜುನ ಕೆಂಗನಾಳ ಅವರಿಂದ ಮಾಹಿತಿಯನ್ನ ಮಾಡಿಕೊಂಡಿರಿ. ಇದುವರೆಗೆ ಕಲ್ಯಾಣ ಕೃಷಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆತ್ಮಯೋಜನೆ, ಕೃಷಿ ಇಲಾಖೆ, ಕಲಬುರಗಿ. ಈಗ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕೊಳಗ ಮಳೆಯಾಗುವಂತಹ ಸಾಧ್ಯತೆಗಳು ಕೇವಲ 10%. ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಪ್ರಸನ್ನವಾದಂತಹ ಶುಭ್ರವಾದಂತಹ ಬಿಸಿಲಿನ ಒಣ ವಾತಾವರಣ ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕು ಚುಂಬಕ ಗಾಳಿ ಬೀಸುತ್ತಿದೆ. ಆಲಿಸಿ ರೇಣವ ಕೆ ಪೂಜಾರ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ. ಬಸವ ಕೋಣ ಸೋತಾಬಲ ಕೊಗನ ಬಾ ತಂಗೆ ಹೊಲದಾಗೆ ನಾಯ ಸೀರೆ ಶಂಕರಲಿಂಗನ ಜಾತೋರಿಗೆ ಶಂಕರಲಿಂಗನ ಜಾತೋರಿಗೆ ಶಂಕರಲಿಂಗನ ಜಾತೋರಿಗೆ ಕಾಗಿ ಮೆರಸಾ ನಾಗಾರೇ ರೇಣವ ಕೆ ಪೂಜಾರ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ ಆಲಿಸಿದಿರಿ. ಈಗ ಕೇಳಿ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶೋಭಕ, ಬಾರ ಪರಜಣ. ಏನ್ ನಡೆದ? ಏನಿಲ್ಲಪ್ಪ, ಮನೆ ಕೆಲಸ ಇರ್ತಾವಲ್ಲ, ಅವೇ ಕೇರವು ಕೊಚ್ಚವು ಇವೇ ಕೆಲಸಗಳು. ಹೌದಿಲ್ಲ ಶೋಭಕ, ಅಂದಂಗ ಮೊನ್ನೊಂದು ಘಟನೆ ಆಯ್ತವ. ಹೌದಾ? ಒಂದು ಹಂಗೆ ಹಂಗೆ ನೋಡ್ಲಿದ್ದ, ಒಂದು ಘಟನೆ ಆಯ್ತು, ಅದ್ರ ಬಗ್ಗೆ ಬಹಳ ವಿಚಾರ ಮಾಡಿದ್ದೆ. ಏನಪ್ಪ ಅಂತ ವಿಚಾರ ಮಾಡುವಂತದ್ದು ಅಂದ್ರೆ, ಇದು ಎಲ್ಲರಿಗೂ ಗುರುತಿರುವಂತದ್ದ, ಅಂದ್ರೆ ಎಲ್ಲರೂ ಅನುಭವಿಸಿರ್ತಾರ, ಆದ್ರೆ ಅದ್ರ ಬಗ್ಗೆ ಹೆಚ್ಚಿನ ನಾವು ವಿಚಾರ ಮಾಡಿರೋದಿಲ್ಲ. ಹೌದಾ? ಅಂದ್ರೆ ನನಗೆ ಅನಿಸ್ಲಿ. ಮತ್ ಯಾವ್ದಪ್ಪ ಅಂತದ್ದು? ಏನಾಯ್ತಂತೆ, ಮೊನ್ನೆ ಮನ್ಯಾಗ ಗೇಟ್ ಇರ್ತಾರ. ಹೌದು. ಏನೋ ಅಲ್ಲೇ ಕೆಲಸ ಇತ್ತು, ಗೇಟ್ ಯಾಕೆ ಹಾಕೋದು ಅಂತ ತಿಳ್ಕೊಂಡು ಗೇಟ್ ತೆರೆದಿಟ್ಟು ಹೋದೆ. ವಾಪಸ್ ಬಂದು ಗೇಟ್ ಹಾಕಿದೆ. ಗೇಟ್ ಹಾಕಿಂಗ್ ತಿರುಗಿ ನೋಡುತ್ತೇನೆ, ಒಳಗ ಒಂದು ನಾಯಿ ಕೂತು. ಅದು ನನಗೆ ನೋಡುದು, ನಾ ನಾಯಿ ನೋಡಿದೆ. ಅದು ಎದ್ದು ನಿಂತದ. ಅದು ಹೊರಗೆ ಹೋಗ್ಬೇಕಂತದ, ಜಾಗ ಇಲ್ಲ, ಗೇಟ್ ಬಲ್ ಹೋಯ್ತು. ಗೇಟ್ ಕೆಳಗಿಂದ ನುಗ್ಬೇಕಂತದ, ಗೇಟ್ ಬಾಜುಡಿಂದ ಹೋಗ್ಬೇಕಂತದ. ಇನ್ನು ನಾ ಹೋಗಿ ಗೇಟ್ ತೆಗಿಬೇಕಂತೀನಿ, ಅದು ಮೈ ಮೇಲೆ ಹಾಕು ಅಂತ ನನಗೆ ಗೊತ್ತಿತ್ತು. ನಿನಗೆ ಅಂಜಿಗೆ ಬರ್ತದ ಅಂತ ಹೇಳಿ. ಹೌದಿಲ್ಲ, ಸಹಜ ಅಲ್ವ? ಕರೆ ಅದ ಬಿಡ, ನಮ್ ಸಾಕಿದ ನಾಯಿಗಳಿದ್ರು ನಮ್ಗೆ ಅಂಜಿಗೆ ಬರಂಗಿಲ್ಲ. ಬೇರೆ ನಾಯಿ ಅಂದ್ಕೊಳ್ಳ ಸ್ವಲ್ಪ ಅಂಜಿಗೆ ಬಂದ ಅಂಜಿಗೆ ಬರೋದು. ಹೌದಿಲ್ಲ, ನಾ ಏನ್ ಮಾಡ, ನಾನು ಹಂಗೆ ಸುಮ್ ನಿಂತೆ, ಅದಕ್ಕೆ ನೋಡ್ಕೋದ. ಅದು ನನಗೆ ನೋಡ್ಕೊಂಡು ನಿಂದಿರ್ಲಿಲ್ಲ, ಪ್ರಯತ್ನ ಮಾಡ್ಲಿತ್ತು. ಈ ಸಂದೇಹ ಹೋಗ್ಲಿ, ಆ ಸಂದೇಹ ಹೋಗ್ಲಿ ಅಂತೇಳಿ ಹಿಂಗ್ ಗೇಟಿಗೆ ಎರಡು ಸಂದ್ ಇರ್ತಾವ, ಎರಡು ಸಲಕ್ಕೆ ಅದು ನಡುವಿಗೆ ಹೋಗಂತೇಳಿ ಮೂತಿ ಹಾಕ್ತು. ಮುಂದಿನ ಎರಡು ಕಾಲ ಹೋದವು, ಸಿಕ್ಕಿಬಿತ್ತು. ಒದ್ದಾಡ್ಲಿತ್ತು, ಒದರ್ಲಿತ್ತು, ಹಿಂದ್ ಬರ್ಲಿಕ್ಕೂ ಬರಲಾಗ್ಯದ, ಮುಂದ್ ಹೋಗ್ಲಿಕ್ಕೂ ಆಗಲ್ಲ. ಈ ಒದರಾಡದ ಕೇಳಿ ಎರಡು ನಾಯಿ ಬಂದು ಅಲ್ಲೆಲ್ಲಿ ಹೊರಗಿದ್ದು ಗೇಟ್ ಹೊರಗೆ ನೋಡಿಲ್ಲನು, ಬಂದು ಆಜು ಬಾಜು ನಿಂತು ಕುಯಿ ಕುಯಿ ಕುಯಿ ಕುಯಿ ಅಂತ ಹೇಳಿ ಅದ್ರ ಜೊತೆಗೆ ಮಾತಾಡಿದಂಗೆ ಮಾಡಿತ್ತು. ಆಮೇಲೆ ಏನಾಯ್ತು ಅಂತಂದ್ರ, ಒಂದ್ ಎರಡು ನಿಮಿಷ ಆದ್ಮೇಲೆ ಬಹಳ ತ್ರಾಸ ಆಯ್ತು ಅದಕ್ಕ. ಆದ್ರೆ ಹಿಂಗ ಸರ್ಕಸ್ ಮಾಡಿ ಸರ್ಕಸ್ ಮಾಡಿ ತನ್ನ ಮೈ ಹೊರಗೆ ಹಾಕೊಂಡು ಮೂರು ನಾಯಿ ಹೋದು. ಇಲ್ಲಿ ಶೋಭಕ, ನಾ ಏನ್ ಗಮನಿಸಿದೆ ಅಂದ್ರೆ, ನೀ ಏನ್ ಗಮನಿಸಿದ್ರು ಗುರುತಿಲ್ಲ, ನಾ ಗಮನಿಸಿದ್ದೇನಂತಂದ್ರ, ಆ ಎರಡು ನಾಯಿನ್ ಬಂದ್ವಲ್ಲ ಇದ್ರ ಬಾಜು ನಿಂತು ಕೊಯ್ ಕೊಯ್ ಕೊಯ್ ಕೊಯ್ ಮಾಡ್ಲಿತ್ತು. ಆದ್ರ ಅವ್ ಎರಡು ನಾಯಿ ಏನ್ ಅದಕ್ಕೆ ಕೈ ಹಿಡಿದು ಹೊರಗೆ ಎಳಿಲಿಕ್ ಬರ್ತೀವ? ಬರಂಗಿಲ್ಲ, ಬರಂಗಿಲ್ಲ. ಯಾಕಂತಂದ್ರ ನಿಸರ್ಗ ಕೈ ಕೊಟ್ಟಿಲ್ಲ, ಕೈ ಕೊಟ್ಟಿಲ್ಲ, ಅದ್ರ ಜೊತೆ ಏನು ಮಾಡ್ಲಿಕ್ ಬರಂಗಿಲ್ಲ ಅವ್ಕ. ಆದ್ರೆ ನೋಡ್ಕೊಂಡ್ ನಿಂದಿರ್ತಾವ, ಬಾಜು ಬಂದು ನಿಂತು ಕುಯ್ ಕುಯ್ ಕುಯ್ ಅಂದು ನಾಯಿನ್ ತಿಳ್ಕೊಂಡೆ ಸಪೋರ್ಟ್ ಮಾಡ್ಲಿತ್ತವ, ನಾ ನಿನ್ ಜೊತೆಗೆ ಇದ್ದೀವಪ್ಪ, ನಿನ್ಗೇನು ಆಗುದಿಲ್ಲ, ನೀ ಪ್ರಯತ್ನ ಮಾಡಿ ಹೊರಗೆ ಬಾ, ನಾವ್ ನಿಂತೀವಿ ಅಂತ ಅಂದು ಏನು ಅಂತ ನಾ ತಿಳ್ಕೊಂಡೆ. ಖರೆ ಅದ ರಾಜಣ್ಣ, ಈ ಮೂಕ ಪ್ರಾಣಿಗಳ ಸಹಿತ ಒಂದ್ರ ಕಷ್ಟ ಆಗ್ಲಿಕ್ಕದ ಅಂತಂದ್ರ ಅವ್ರ ತ್ರಾಸೊಳಗ ತಾವು ಸಹಿತ ಭಾಗವಹಿಸ್ತಾವ, ಸಹಭಾಗಿ ಆಗ್ತಾವ. ಅವಕ್ಕೇನು ಮಾಡ್ಲಿಕ್ಕಾಗಂಗಿಲ್ಲ, ಸುಮ್ಮ ನೋಡ್ತಿರ್ತಾವ, ಬರೀ ಕುಯಿ ಕುಯಿ ಕುಯಿ ಅಂತ ಒದರ್ತಾವ.

ಅಂದ್ರೆ ಹಿಂಗಾಗಿ ಅವ ಆರಾಮಾಗಿ ಹೊರಗೆ ಬರ್ಲಿಕ್ಕೆ ಸಾಧ್ಯ. ಅದಕ್ಕ ದಿನನಿತ್ಯ ನಮ್ ಸುತ್ತಮುತ್ತಲು ಬಹಳಷ್ಟು ಘಟನೆಗಳು ಆಗ್ತಿರ್ತ ಶೋಕ. ಆದ್ರೆ ನಾವು ನೋಡೋ ದೃಷ್ಟಿ ಬಹಳ ಆ ಒಂದು ಘಟನೆಯಿಂದ ನಾವು ಕಲಿಬೇಕು. ನಾವು ಕಲ್ತ್ರ ನಾವ್ ಆರಾಮಾಗಿರ್ತೀವಿ. ಈಗ ಜಗತ್ತಿನ ಏನಾದ್ರು ಮೊದಲು ನಾವು ಆರಾಮಿರ್ಬೇಕಂತ ಪ್ರಯತ್ನ ಪ್ರತಿಯೊಬ್ರು ಎಲ್ಲರೂ ನಾ ಮೊದ್ಲು ಆರಾಮಿರ್ಬೇಕು, ನನ್ ಸುತ್ತಿದ್ದವ್ರು ಆರಾಮಿರ್ಬೇಕು, ಅದು ಸೆಕೆಂಡ್ ಸೆಕೆಂಡ್ ನನ್ ಮಕ್ಕಳು ನನ್ ಹೆಂಡತಿ ಗಂಡ ಇವ್ರು ಆರಾಮಿರ್ಬೇಕು. ಮುಂದಿಂದ ಏನದಲ್ಲ ಅಲ್ಲಿಗೆ ಮುಟ್ಟಂಗೆ ಇಲ್ಲ ನಾವು ಬಹಳ ಜನ. ಆದ್ರೆ ಅಲ್ಲಿ ಮುಟ್ಟಿ ನಾ ಆರಾಮಿರ್ಬೇಕು, ಆಮೇಲೆ ನನ್ ಬಳಗದವ್ರು ಆರಾಮಿರ್ಬೇಕು, ನನ್ ಗೆಳೆಯರು ಆರಾಮಿರ್ಬೇಕು, ನಮ್ ಊರವ್ರು ಆರಾಮಿರ್ಬೇಕು. ಹಿಂಗೆ ನಾವು ವ್ಯಾಪ್ತಿ ದೊಡ್ಡದ್ ಮಾಡ್ಕೊಂಡು ಹೋದ್ವಿ. ಆಮೇಲೆ ಇದು ಮಾಡ್ಬೇಕಂತಂದ್ರ ನಾವು ಪಾಸಿಟಿವ್ ಆಗಿ ವಿಚಾರ ಮಾಡ್ತೀವಿ, ಸಕಾರಾತ್ಮಕವಾಗಿ ವಿಚಾರ ಮಾಡ್ತೀವಿ. ಇದು ಬರೀ ಬದುಕಿಗಷ್ಟೇ ಅಲ್ಲ ಶುಭಕ, ನಾ ಯಾವುದೇ ಒಂದು ಕೆಲಸ ಮಾಡ್ಲಿ, ಒಕ್ಕಲ್ತನ ಇರ್ಲಿ, ನೌಕರಿ ಇರ್ಲಿ, ವ್ಯಾಪಾರ ಇರ್ಲಿ, ಯಾವುದೇ ಇರ್ಲಿ, ಯಾವುದೇ ಒಂದು ಕೆಲಸದೊಳಗ ನಾವು ಸಕಾರಾತ್ಮಕ ವಿಚಾರಗಳನ್ನ ಇಟ್ಕೊಂಡು ಇವತ್ತು ನನಗೆ ಒಳ್ಳೇದೇ ಆಗ್ತದ, ಇವತ್ತು ನಾನು ಮನುಷ್ಯನಿಂದ ಪ್ರಾಮಾಣಿಕವಾಗಿ ನಾನು ನನ್ನ ಕಾಯಕವನ್ನು ಮಾಡ್ತೀನಿ ಅಂತ ವಿಚಾರ ಮಾಡ್ಬೇಕು.